ಮೊದಲಿಗೆ ಕೆಲವು ಪ್ರಕಟಣೆಗಳು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ದೇಶದಲ್ಲಿ ಅತಿಯಾದ ಹರಳು ರಸಗೊಬ್ಬರ ಬಳಕೆಯಿಂದ ಕ್ಷೀಣಿಸುತ್ತಿರುವ ಮಣ್ಣಿನ ಆರೋಗ್ಯ, ಗಾಳಿ ನೀರಿನ ಮಾಲಿನ್ಯ, ಮಣ್ಣಿನ ಸೂಕ್ಷ್ಮಾಣುಜೀವಿಗಳ ಅವನತಿಗೆ ಪರಿಹಾರ ಇಫ್ಕೋ ನ್ಯಾನೋ ಯೂರಿಯಾ ಮತ್ತು ನ್ಯಾನೋ DAP ರಸಗೊಬ್ಬರ. ಮೊದಲ ಅಂಚಿಗ ಚರಣ ಶಂಕರ ಗಂಡಗ ಶರಣ ಏಕ ಬಾಬುದರೇ ಶಿವ ಶರಣ. ಮೊದಲ ಅಂಚಿಗ ಶರಣ ಶಂಕರ ಗಂಡಗ ಶರಣ ಏಕ ಬಾಬುದರೇ ಶಿವ ಶರಣ. ಮೊದಲ ಅಂಚಿಗ ಚರಣ ಶಂಕರ ಗಂಡಗ ಶರಣ ಏಕ ಬಾಬುದರೇ ಶಿವ ಶರಣ. ಮೊದಲ ಮೊದಲ ಅಂಚಿಗ ಶರಣ ಶಂಕರ ಗಂಡಗ ಶರಣ ಏಕ ಬಾಬುದರೇ ಶಿವ ಶರಣ. ಏಕ ಬಾಬುದರೇ ಶಿವ ಶರಣ ನಂಬಸವಾಗಿ ನಾಕು ಪಾದಕ್ಕೆ ಶಿವ ಶರಣ. ಮೊದಲ ಅಂಚಿಗ ಶರಣ ಶಂಕರ ಗಂಡಗೆ ಶರಣ ಏಕ ಬಾವುದಲೇ ಶಿವ ಶರಣ. ಏಕ ಬಾವುದಲೇ ಶಿವ ಶರಣ ನಂಬಸವಾಗಿ ನಾಕು ಪಾದಕ್ಕೆ ಶಿವ ಶರಣ. ಆಸ ಬಂಡಿಯ ಮೇಲೆ ದೊಗದವನಾರ ಪಾದ ಮೂಡವ ಪರಿಪಾರೆ. ಪಾದ ಮೂಡವ ಪರಿಪಾರಿ ನಂಬಸವಾದ ವಯಾನ ಜಡಕಕ್ಕೆ. ಬಂಡಿಯ ಮೇಲೆ ಭವನಾರ ಪಾದ ಮೂಡವ ಪರಿಪಾರೆ. ಪಾದ ಮೂಡವ ಪರಿಪಾರಿ ನಂಬಸವಾದ ವಯಾನ ಜಳಕಕೋ. ಬಂಡಿಯ ಮೇಲೆ ಭವನಾರ ಪಾದ ಮೂಡವ ಪರಿಪಾರೆ. ಬಂಡಿಯ ಮೇಲೆ ಪಾದ ಮೂಡವ ಪರಿಪಾರೆ. ಪಾದ ಮೂಡವ ಪರಿಪಾರಿ ನಂಬಸವಾದ ವಯಾನ ಜಳಕಕೋ. ಕೊಂಗಿ ಕೊಂಗಿಗೆ ಎಳೆಗಾಯೆ. ಕೊಂಗಿ ಕೊಂಗಿಗೆ ಎಳೆಗಾಯೆ. ಸಂಗಮನ ದಾರಿಲ ಸಾಲ ತೆಂಗಿನ ಮರ ಕೊಂಗಿ ಕೊಂಗಿಗೆ ಎಳೆಗಾಯೇ ಸಂಗಮನ ದಾರಿಲ ಸಾಲ ತೆಂಗಿನ ಮರ ಕೊಂಗಿ ಕೊಂಗಿಗೆ ಕೊಂಗಿ ಕೊಂಗಿಗೆ ಎಳೆಗಾಯ ನಂಬಸವ ಬಿಲ್ಲಿ ಬಗದಾನ ಬಿಳಿಗಾಯೋ ಏರ ಬಾರದ ಗುಡ್ಡ ಏರನ ನಂಬಸವ ಏರಿ ಮೈದಾನ ಎಳವುಲ್ಲ ಮೈದಾನ ಎಳವುಲ್ಲ ನಂಬಸವ ಎಳದ ಗುಡದಾನ ಬಳಿನೇರು ಏರ ತಟದ ಮಳೆಯಾಗೆ ಸುರದಾವು ಎರಿಯಂಟಿ ಬರಿಗಾಲ ನಡದಿ ನಗಿನ ಮುಳ್ಳ ಗೆಳೆಯ ನಿನ ಕಳೆದೆ ಬರುವಾಗ ಗೆಳೆಯ ನಿನ ಕಳೆದೆ ಬರುವಾಗ ಕಣ್ಣೇರು ತಟದ ಮಳೆಯಾಗೆ ಸುರದಾವು ಎಂಟತ್ತ ಒಡಕಂದ ಕಂಟಾಗ ಬರುವಾಗ ಗಂಟು ಬಿದ್ದಾಳೋ ಇದೆ ಮಾಯೆ ಎಂಟತ್ತ ಒಡಕಂದ ಕಂಟಾಗ ಬರುವಾಗ ಗಂಟು ಬಿದ್ದಾಳೋ ಇದೆ ಮಾಯೆ ಗಂಟು ಬಿದ್ದಾಳ ಇದೆ ನಾಯಿ ಒಟ್ಟಿಲ ಬಂಟ ಉಟ್ಟಾನೋ ಬಸವಣ್ಣ ಎಂಟತ್ತ ಒಡಕಂದ ಕಂಟಾಗ ಬರುವಾಗ ಗಂಟು ಬಿದ್ದಾಳೋ ಇದೆ ಮಾಯೋ ಎಂಟತ್ತ ಒಡಕಂದ ಕಂಟಾಗ ಬರುವಾಗ ಗಂಟು ಬಿದ್ದಾಳೋ ಇದೆ ಮಾಯೆ ಗಂಟು ಬಿದ್ದಾಳ ಇದೆ ಮಾಯೆ ಒಟ್ಟಿದ ಬಂಟ ಗೆಳೆಯ ಬರದಾನಂದ ಗೆಳತಿನೊಳಗೆ ಮಾಡೆ ಅರದಾರಿ ಗೆಳೆಯ ಬರಲಿಲ್ಲ ಗೆಳೆಯ ಬರಲಿಲ್ಲ ಗೆಳೆಯ ಬರುತ್ತಾನಂದ ಗೆಣಸಿನೊಳಗೆ ಮಾಡಿ ಅರದಾರಿ ಗೆಳೆಯ ಬರಲಿಲ್ಲ ಗೆಳೆಯ ಬರುತ್ತಾನ.